ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಲಿನ ವ್ಯಾಪಾರ ಹಾಗೂ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ರಾಮನಹಳ್ಳಿ ಗ್ರಾಮದ ಕೃಷಿಕ ಆರ್.ಎಚ್. ಸತೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೆಬೀಡು ಹೋಬಳಿಯ ರಾಮನಹಳ್ಳಿಯ ಪ್ರಗತಿಪರ ಯುವ ಕೃಷಿಕ ಆರ್.ಎಚ್. ಸತೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸತೀಶ್ ಅವರು ಇನ್ನು ಸಣ್ಣ ವಯಸ್ಸು, ಹಾಲಿನ ವ್ಯಾಪಾರವನ್ನ ಮಾಡುವ ಮೂಲಕ ಅವರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ 1-8 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿಯೂ ಕೂಡ ಬೇರೆ ಬೇರೆ ತರಹದ ಬೆಳೆಗಳನ್ನ ಬೆಳೆದುಕೊಳ್ತಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹಾಗೂ ವ್ಯಾಪಾರದಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸತೀಶ್. ಸರ್ ನಮಸ್ತೆ. ಸತೀಶ್, ತಮಗೆ ಎಷ್ಟು ವರ್ಷ? ಸರ್ ನನಗೆ ಇವತ್ತು 43 ವರ್ಷ. 43 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್ ಪಿ ಯು ಮುಗಿದ ನಂತರ 1-2 ವರ್ಷ ITI ಮುಗಿಸಿ ಡಿಗ್ರಿನ 2ನೇ ವರ್ಷಕ್ಕೆ ಹೋಗಿ ಸಮಯದ ಅಭಾವದಿಂದ ನಿಲ್ಲಿಸ್ಬಿಟ್ಟೆ ಸರ್. ಓಹೋ, ಯಾಕೆ ಸಮಯದ ಅಭಾವ ಆಯ್ತು? ಒಂದು ಹಾಲಿನ ವ್ಯಾಪಾರ ಸರ್. ಹಾಲಿನ ವ್ಯಾಪಾರ ಮುಗಿಸಿ ನನ್ನ ಕಾಲೇಜಿಗೆ ಹೋಗೋದ್ರೊಳಗೆ ಜಿಯೋಗ್ರಫಿ ಕ್ಲಾಸ್ ಇತ್ತು ತಗೊಂಡಿದ್ದೆ ಮೇಜರ್ ಆಗಿ, ಅಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ನನಗೆ ಪರೀಕ್ಷೆ ಕೊಡಲಿಲ್ಲ. ಹಂಗಾಗಿ ನೀವು ಪರೀಕ್ಷೆನೂ ಬೇಡ ಕಾಲೇಜು ಬೇಡ ಅಂತ ಬಂದ್ಬಿಟ್ರೆ? ಹಾ ಸರ್, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಅಂತ ನಾನು ಅಲ್ಲಿಗೆ ನಿಲ್ಲಿಸಿದ್ದು. ಇನ್ನು ನನ್ನ ಬಿಸ್ನೆಸ್ನ ಇನ್ನು ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅನುಕೂಲ ಆಯಿತು. ಈಗ ITI ಮಾಡಿದ್ರಲ್ಲ, ಯಾಕೆ ITI ಮಾಡಿದ್ರಿ? ಸರ್ ನಮಗೆ ಗೈಡ್ಲೈನ್ಸ್ ಕೊಡೋದಕ್ಕೆ, ನಮಗೆ ಈ ರೂಟಲ್ಲಿ ಈ ಮಾರ್ಗದಲ್ಲಿ ಹೋಗು ಅಂತ ಹೇಳ್ಕೊಡೋದಕ್ಕೆ ಯಾರು ಇರಲಿಲ್ಲ. ನಮ್ಮಪ್ಪವರು ಅನಕ್ಷರಸ್ಥರು. ನಮ್ಮಪ್ಪವರು 8 ಅಣಿ ಬೇಸಾಯದಿಂದವ ಬಂದವರು. ಬಹಳ ಕೆಳಮಟ್ಟ ಅಂತಂದ್ರೆ ಅವತ್ತ 10 ತನ್ನಕ್ಕೂ ಬರ ಇತ್ತು. ಆ ಕಾಲದಿಂದ ನಮ್ಮನ್ನ ಚೆನ್ನಾಗಿ ಸಾಕಿ ನನ್ನ ಮಕ್ಳು ಚೆನ್ನಾಗಿ ಓದ್ಲಿ ಅಂತೇಳಿ ಅಂತ ಕಾನ್ವೆಂಟ್ ಅಲ್ಲೇ ನಮ್ಮನ್ನ ಸೇರಿಸಿದ್ರು. LKG UKG ಇಂದ ನಾವು ಅಲ್ಲಿಂದಾನೆ ಓದ್ವಿ, ಮಕ್ಳು ಚೆನ್ನಾಗಿ ಓದ್ಲಿ ಅಂತೇಳಿ ಅಂತ ಸೇರಿಸಿದ್ವಿ. ಹಂಗಾಗಿ ನೀವು ಓದ್ತಾ ಹೋದ್ರಿ. ಸಾಮಾನ್ಯ ITI ಮಾಡಿದವರು ITI ಆದ ತಕ್ಷಣ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದಲೇ ಅವರು ITI ಮಾಡುವಂಥದ್ದು. ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಲೋಚನೆ ಇತ್ತ? ಹಾ ಸರ್ ಇತ್ತು. ITI ಎಲೆಕ್ಟ್ರಿಷಿಯನ್ ತಗೊಂಡಿದ್ವಿ. ಎಲೆಕ್ಟ್ರಿಷಿಯನ್ ಮುಗೀತು. ಮುಗಿದ ನಂತರ ಅದನ್ನ ಸಹಿತ ಹಾಲಿನ ವ್ಯಾಪಾರ ಮಾಡ್ತಿದ್ವಿ. ಹಾಲು ನಾವು ಹಳೆಬಿಡಿಗೆ ಮನೆ ಮನೆಗೆ ಸಪ್ಲೈ ಮಾಡ್ಕೊಂಡು ನಾವು ಕಾಲೇಜಿಗೆ ಹೋಗ್ತಾ ಇದ್ವಿ. ಅದು ಹಣದ್ದು ಈಗ ಎಲ್ಲ ಕಸ್ಟಮರ್ಗಳ ಮೇಲೆಲ್ಲ ಪೇಮೆಂಟ್ಗಳೆಲ್ಲ ಇದ್ದು ಅವತ್ತ ಹಿಂಗ ಎಲ್ಲ ಏಕಾಏಕಿ ಬಿಟ್ಟೋದ್ರೆ ನನ್ನ ದುಡ್ಡೆಲ್ಲ ಹೋಗುತ್ತೆ ಅಂತೇಳಿ ಅಂತ ಅರ್ಥ. ನಾನು ಅದು ಮತ್ತೆ ಯಾಕೋ ಈ ಕಡೆಗೆ ಮನ್ಸಾಗ್ಲಿಲ್ಲ. ನಾನು ಬೆಂಗಳೂರು ಹೋಗ್ಲಿಲ್ಲ. ಇದನ್ನೇ ಬಿಸ್ನೆಸ್ನ ನನ್ನ ತಮ್ಮನ ಇದ್ದ ಜೊತೆಲಿ, ತಮ್ಮನ ಜೊತೆಗೂಡಿ ಇಬ್ರು ಜೊತೆಲಿ ಬೆಳೆಸ್ತಾ ಹೋದ್ವಿ. ಈಗ ಈ ಒಂದಂತ ಮುಟ್ಟಿದೆ ಸರ್. ಈಗ ಪದವಿ ಎಷ್ಟು ವರ್ಷಕ್ಕೂ ಹೋದ್ರಿ? 2ನೇ ವರ್ಷಕ್ಕೆ ಸರ್. 2ನೇ ವರ್ಷಕ್ಕೆ ನನಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಮೇನ್ HOD ಅವರು ಎಕ್ಸಾಮ್ ಕೊಡ್ಲಿಲ್ಲ. ಹಾಗಾಗಿ ಅದು 2ನೇ ವರ್ಷಕ್ಕೆ ನಿಂತೋಯ್ತು. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನ್ ಇತ್ತು ಮತ್ತೆ ಏನು ಬೆಳೀತಾ ಇದ್ರಿ? ತಂದೆಯವ್ರ ಕಾಲದಲ್ಲಿ ಸರ್ ಅವ್ರದ್ದು 1/2 ಎಕರೆ ನಮ್ಮ ತಾತಾರಿಂದ ಬಂದಿದ್ದು 1/2 ಎಕರೆ ಇತ್ತು. ಇನ್ನೊಂದು 1/2 ಎಕರೆ ಬಗರುಕುಮ್ ಜಾಗ ಇತ್ತು. 1 ಎಕರೆಯಲ್ಲಿ ಅವರು ಅಷ್ಟು ವ್ಯವಸಾಯ ಮಾಡ್ತಾ ಇದ್ರು. ನಾವು ವ್ಯವಹಾರಕ್ಕೆ ಬಂದ ನಂತರ ನಮ್ಮ ಬಿಸ್ನೆಸ್ ಅವಧಿಯಲ್ಲಿ 1-8-9 ಎಕರೆ ಕೊಂಡಿದ್ವಿ ಸರ್. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ರಿ? ಸರ್ ತಂದೆಯವ್ರ ಕಾಲದಲ್ಲಿ ಸ್ವಲ್ಪ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರು. ಮೂಲಂಗಿ, ಬದನೆಕಾಯಿ, ಕೆಲವೊಂದು ಬೀನ್ಸು, ಕೋಸು ಎಲ್ಲ ಬೆಳೀತಾ ಇದ್ರು. ಏನ್ ಬೆಳೆದ್ರು ಅದಕ್ಕೆ ಬೆಲೆ ಸಿಗ್ತಾ ಇರಲಿಲ್ಲ. ಅವತ್ತೆಲ್ಲ ಮೂಲ ಬೆಲೆ ಕಡಿಮೆನೇ ಇತ್ತು. ನಾವು ಅಷ್ಟರೊಳಗೆ ಈಗ ಮೂಲಂಗಿ ಬೆಳೆದ್ರೆ ಮೂಲಂಗಿನ ತೊಳ್ಕೊಟ್ಟು ಬರೋದು ಸ್ಕೂಲಿಗೆ ಹೋಗೋದ್ರೊಳಗೆ ನಮ್ಮ ಕೈಲಾದ ನಾವು ಅವರಿಗೆ ಸಪೋರ್ಟ್ ಮಾಡಿದ್ವಿ. ಇವತ್ತು ನಮಗೆ ಏನು ಇಂಪ್ರೂವ್ಮೆಂಟ್ ಆಗಿದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಪ್ಪ ಅಮ್ಮಗಳೇ. ಅವ್ರ ಸಹಕಾರನೂ ಇವತ್ತು ತುಂಬಾನೇ ಇದೆ. ಅತ್ಯಲ್ಪ ಜಮೀನಿತ್ತು, ಅದರಲ್ಲೇ ತಂದೆಯವರು ಒಂದಷ್ಟು ತರಕಾರಿ ಬೆಳ್ಕೊಂಡು ಬೇರೆ ಬೇರೆ ತರದ ದವಸ ಧಾನ್ಯ ಬೆಳ್ಕೊಂಡು ನಿಮ್ಮನ್ನೆಲ್ಲ ಸಾಕಾಣಿಕೆ ಮಾಡಿದ್ರು. ಹೌದು ಅಲ್ವಾ? ಈ ಹಾಲಿನ ವ್ಯಾಪಾರ ಹೆಂಗೆ ಪ್ರಾರಂಭ ಆಯ್ತು ನಿಮ್ಮ ಜೀವನದಲ್ಲಿ? 7ನೇ ಕ್ಲಾಸ್ ಓದ್ತಾ ಇದ್ದೆ. ಅಂದ್ರೆ ನಮ್ಮೂರಿಗೆ ಒಬ್ರು ಹಾಲು ಅಳೆಯೋದಿಕ್ಕೆ ಅಂತ ಬರೋರು. ಹಾಲು ಅಳೆಯಕ್ಕೆ ಅಂತ ಬಂದಾಗ ಅವರು ಒಂದು 5 ರೂಪಾಯಿಗೆ ತಗೊಳೋರು, 5 ರೂಪಾಯಿ ತಗೊಂಡ್ರು ಸಹಿತ ವಾರದಲ್ಲಿ 5 ದಿನ ಮಾತ್ರ ಕಲೆಕ್ಷನ್ ಬಂದು 2 ದಿನ ಬರ್ತಾ ಇರಲಿಲ್ಲ. ಅದರಲ್ಲೂ ದಬ್ಬಾಳಿಕೆ, ಇನ್ನ ಜಾಸ್ತಿ ಮಾತಾಡಿದ್ರೆ ಬೇಕಾದ್ರೂ ಕೊಡಪ್ಪ ಇಲ್ಲ ಬಿಡು ಬೇಡ ಅಂತ ನಮ್ಮನ್ನು ಬಿಟ್ಟೋಗೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಅವಾಗ ನಾವು ಇವ್ರ ಕೈಲಿ ಅವ್ರಿಗೂ ನಮಗೊಂದು ಸ್ವಲ್ಪ ವೈಮನಸ್ಸೆ ಆಗಿ ನಾವು ಆಮೇಲೆ ಇವ್ರು ನಮ್ಗೆ ತಗೊಳಲ್ಲ ಅಂದಮೇಲೆ ನಾವು ಹಳೇಬೇಡು ಮಂಜಣ್ಣ ಅಂತೇಳಿ ಅಂತ ಅವ್ರು ನಮ್ಗೆ ಆಲ್ನ್ಯಾಪರ್ದು ಗುರುಗಳು, ಅವ್ರನ್ನ ಹೋಗಿ ಕೇಳಿದೆ ತಗೋಬಾ ಅಂತೇಳಂದ್ರು. ತಗೋಬಾ ಅಂತಂದ್ಮೇಲೆ ಅವರಿಗೆ 5 ಲೀಟರ್ ನಮ್ಮನೆ ಹಾಲು ಮಾತ್ರ ತಗೊಂಡೋಗಿ ಅಂತ ಶುರು ಮಾಡಿದ್ವಿ. ತಗೊಂಡೋಗಿ ಶುರು ಮಾಡಿದ್ಮೇಲೆ ಇವ್ರು ನಮ್ಮೂರಿಗೆ ಬರೋರು ನಿಂತೋಯ್ತು. ಆಗ ನಮ್ದೊಂದು ತಗೊಂಡೋಗಿ ಹೆಂಗೆ ಹೋಗ್ತೀಯಲ್ಲ ಅಂತೇಳಿ ಅಂತ ನಮ್ಮೂರಿನ ಜನಗಳು ನಮಗೆ ಇದು ಮಾಡಿದ್ಮೇಲೆ ಆಯ್ತು. ಆಗ ಅವ್ರಿಗೆ ಕೇಳಿದೆ ಹಿಂಗೆ ಸ್ವಲ್ಪ ಜಾಸ್ತಿ ತರ್ತೀವಿ ನೋಡಕ್ ಕೊಡಿ ನಮಗೆ ಅಲ್ಲಿಂದ ತರಬೇಕು ಅಂತ. ಸೈಕಲ್ ಇತ್ತು, ನಮ್ಮ ಅಪ್ಪರು ಸೈಕಲ್ ಕೊಡಿಸಿದ್ರು. ಆಗ ನಮ್ದು 5 ಲೀಟರ್ ಇಂದ ಶುರು ಮಾಡಿದ್ಮೇಲೆ ಅವರು ಎಲ್ಲ ಸೇರ್ಕೊಂಡು ಅವ್ರು 6 ರೂಪಾಯಿ ಕೊಟ್ರೆ ನಾವು 5 ರೂಪಾಯಿ 50 ಪೈಸ ಮಿಕ್ಕಿಸ್ಕೊಂಡು ನಾವು ರೈತರಿಗೆ ಕೊಡ್ತಾ ಇದ್ವಿ. ಅಲ್ಲಿಂದ ಶುರುವಾಯ್ತು ಸರ್ ನಮ್ಮ ಜರ್ನಿ. ಅಲ್ಲಿಂದ ಈ ಹಾಲಿನ ವ್ಯಾಪಾರ ಅನ್ನೋದು ಶುರುವಾಯ್ತು. ನೀವು ಹೇಳಿದ್ರಿ 7ನೇ ಕ್ಲಾಸ್ ಓದುವಾಗಲೇ ಈ ಒಂದು ವ್ಯಾಪಾರ ಪ್ರಾರಂಭ ಮಾಡಿದೆ ಅಂತ ಹೇಳಿ, ಅಪ್ಪ ಅಮ್ಮ ಅನುಮತಿ ಕೊಟ್ರ ಮಾಡ್ಲಿಕ್ಕೆ? ಹ್ಞೂ ಸರ್ ಕೊಟ್ಟರು. ಈಗ ಒಳ್ಳೆ ದಾರಿಲಿ ಹೋಗ್ತೀವಿ ಅಂದರೆ ನಾವೇನು ಯಾವುದು ಕೆಟ್ಟದಿಲ್ಲ ಹೋಗ್ಲಿಲ್ವಲ್ಲ, ದುಡಿಮೆ ಮಾಡ್ತೀವಿ, ನಮ್ಮ ಖರ್ಚಿನ ನಾವು ನೋಡಿ ದುಡಿತೀವಿ ಅಂತಂದಾಗ ಆಯಿತು. ಈಗ ನಮ್ಮನೆ ಹಾಲು ತಗೊಂಡೋಗ್ಬೇಕಿತ್ತು. ಈಗ ನಾವೇನು ಹೊಸ್ದಾಗಿ ಶುರು ಮಾಡಲಿಲ್ಲ, ನಮ್ಮನೆ ಹಾಲು 5 ಲೀಟ್ರಿಂದ ಶುರು ಆಗಿದ್ದು. 5 ರೂಪಾಯಿ ತಗೊಂಡ್ರೆ 5 ರೂಪಾಯಿ ಎಲ್ಲ ಕೊಟ್ಟರು 50 ಪೈಸೆ ಸಿಗೋದು. ಜಾಸ್ತಿ ತಗೊಂಡ್ಮೇಲೆ ಅವರು 6 ರೂಪಾಯಿ ಕೊಡೋರು, 5 ರೂಪಾಯಿ ನಾನು ರೈತರಿಗೆ ಕೊಡ್ತಾ ಇದ್ದೆ. ಹಂಗಾಗಿ ಮನೆಯವ್ರ ಸಪೋರ್ಟು ಸಿಕ್ತು ನಮಗೆ. ಈಗ ನೀವು ಎಷ್ಟು ಹಾಲು ಅಂತ ತಗೊಂಡೋಗ್ತಿದ್ರೆ, ಯಾಕೆಂದ್ರೆ ಒಂದೇ ಸೈಕಲ್ ಇದ್ದಿದ್ದು ನೀವು ಒಬ್ಬರೇ ತಗೊಂಡೋಗ್ಬೇಕಾಗಿತ್ತು. ಆಲ್ಮೋಸ್ಟ್ ಮನೆ ಪಕ್ಕದವ್ರದ್ದು ಊರ್ನವ್ರದ್ದು ಯಾರು ಕೊಡ್ತಾರೋ ಅವರೆಲ್ಲ ಅದೆಲ್ಲದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ, ಹೆಂಗೆ ತಗೊಂಡೋಗ್ತಿದ್ರಿ? ಸರ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಅಟ್ಲಾಸ್ ಸೈಕಲ್, ನಮ್ಮಪ್ಪವ್ರು ನಮಗೆ ಸ್ಕೂಲಿಗೆ ಹೋಗೋದಕ್ಕೆ ಅಂತೇಳಿ ಅಂತ ನಮ್ಮಪ್ಪ ಸೈಕಲ್ಲೇ ನಮಗೆ ಕೊಟ್ಟರು. ಆ ಅಟ್ಲಾಸ್ ಸೈಕಲಲ್ಲಿ ನಾವು ಸಣ್ಣದಾಗಿ ಶುರು ಮಾಡಿದ್ದು. ಈಗ ಅಲ್ಲಿ ದಿನಕ್ಕೆ ಜಾಸ್ತಿ ದಿನ ಅಂತಂದರೆ ವರ್ಷಗಳೇ ತಗಂತು. ಒಂದು 2-3 ವರ್ಷ ನಾವು ಸ್ವಲ್ಪ ಪ್ರಮಾಣದಲ್ಲಿ, ಆನಂತರ ಒಂದು 4-5 ವರ್ಷ ಆದಮೇಲೆ TVS XL50 ಅಂತೇಳಿ ಅಂತ ಒಂದು 5,000 ಲೋನ್ ತಗೊಂಡು ಆ ಲೋನಲ್ಲಿ ಒಂದು TVS ಪರ್ಚೇಸ್ ಮಾಡಿದ್ವಿ. ಆ TVS ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಈ ಕಡೆಯಿಂದ ಅವಾಗತ್ತೆ ಅರ್ಧಕ್ಕೆ ಕೆಟ್ಟೋಗೋದು. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ರಿಂದ ಅರ್ಧಕ್ಕೆ ಕೆಟ್ಟೋಗೋದು. ಅಲ್ಲಿಂದ ಮತ್ತೆ ಮುಂದಕ್ಕೆ ಕ್ಯಾನ್ಗಳು ಈಗ ಅಲ್ಲಿನ ಪ್ರಮಾಣ ಜಾಸ್ತಿ ಆದಮೇಲೆ TVS ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಅರ್ಧಕ್ಕೆ ಕೆಟ್ಟೋಗೋದು, ಅಲ್ಲಿಂದನೇ ದೂಕೊಂಡೋಗಿ ಅಲ್ಲಿ ಹಳೆಬಿಡ ರೆಡಿ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಮಾಡಿದ್ವಿ. ಅಲ್ಲಿನ ನಾವು ಸಪ್ಲೈ ಮಾಡ್ತಿದ್ವಿ ಮಂಜಣ್ಣರಿಗೆ ಅಂತ. ಮಂಜಣ್ಣರಿಗೆ ಅವ್ರಿಗೂ ಒಂದು 4-5 ವರ್ಷ ಕೊಟ್ಟಾಯ್ತು. ಆಮೇಲೆ ಅವ್ರಿಗೂ ನಮಗೂ ಯಾಕೋ ಒಂದು ಸ್ವಲ್ಪ ಮತ್ತೆ ವೈಮನಸ್ಸ ಶುರುವಾಯಿತು. ಆಗ ನಾವು ಮನೆಗಳಿಗೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಮನೆಗಳಿಗೆ ಅವಾಗ ಹಳೆಬಿಡಿನಲ್ಲಿ ಪ್ಯಾಕೆಟ್ ಹಾಲು ಇರಲಿಲ್ಲ. ಹೆಚ್ಚು ಕಮ್ಮಿ ನಾವು ಹಾಲು ಕೊಡೋಕೆ ಶುರು ಮಾಡಿದ್ದು ನಾವು 30 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀವಿ. ಅಲ್ಲಿಂದ ಶುರುವಾಗಿದ್ದು ಆಗ ಮನೆಗಳಿಗೆ ಶುರು ಮಾಡಿದ್ವಿ. ಮನೆಗಳಿಗೆಲ್ಲ ಒಂದು 250-300 ಲೀಟರ್ ತಂಗನ್ನು ಸಪ್ಲೈ ಮಾಡ್ತೀವಿ. ನಾವು ಹಾಲು ಕೊಡೋವರೆಗೂ ಸಹಿತ ಹಳೆ ಬಿಡಲಿ ಪ್ಯಾಕೆಟ್ ಹಾಲೇ ಇರಲಿಲ್ಲ. ನಂದಿನಿ ಹಾಲು ಅನ್ನೋದು ಶುರುವಾಗಿದ್ದು ನಾವು ಲೋಕಲ್ ಸೇಲ್ ಸಪ್ಲೈ ಸ್ಟಾಪ್ ಮಾಡಿದ್ಮೇಲೆ. ಅದಕ್ಕೂ ಕಾರಣ ಏನಂದ್ರೆ ಹುಡುಗರುಗಳೆಲ್ಲ ಇದ್ವು, ಹುಡುಗರುಗಳು ಇದ್ದು ಸಪ್ಲೈ ಮಾಡಿ ನಾವು ಕೊಡ್ತಾ ಇದ್ವಿ, ಹುಡುಗರುಗಳು ಸಹಿತ ಕೊಡ್ತಾ ಇದ್ರು. ಹುಡುಗರುಗಳು ಸಹ ಲೇಬರ್ ಸಮಸ್ಯೆ ಶುರುವಾದ್ಮೇಲೆ ನಾವು ಲೋಕಲ್ ಸೇಲ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಲೋಕಲ್ ಸೇಲ್ ಎಲ್ಲ ಸ್ಟಾಪ್ ಮಾಡಿ ಕೆಲವೊಂದು ಡೈರಿಗಳಿಗೆ ಇಲ್ಲಿಂದನೇ ಬಲ್ಕಲ್ಲಿ ಹಾಲು ಕಳಿಸೋಕೆ ಶುರು ಮಾಡಿದ್ವಿ. ಆರೋಗ್ಯ, ಗೋಕುಲ, ಕೃಷ್ಣ, ಈಗ ಅರ್ಣ ಅಂತೇಳಿ ಕಳಿಸ್ತಾ ಇದ್ದೀವಿ. ಈಗ ಮೇಜರಾಗಿ ಅವ್ರಿಗೆ ಕಳಿಸ್ತಾ ಇದ್ದೀವಿ, ಲೋಕಲ್ ಸೇಲ್ ಎಲ್ಲ ಸ್ಟಾಪ್ ಮಾಡಿದ್ವಿ ಸರ್. ಈಗ ನಿಮ್ಮ ಊರಿಂದ ಹಳೆಬೀಡಿಗೆ ಹಾಲು ತಗೊಂಡು ಹೋಗ್ತಿದ್ರಲ್ಲ, ನಿಮಗೆ ಎಷ್ಟು ದುಡ್ಡು ಉಳಿತಾ ಇತ್ತು 1 ಲೀಟ್ರಿಗೆ? ಸರ್ 10 ಲೀಟರ್ ಹಾಲು ತಗೊಂಡು ಹೋದ್ರೆ ನನಗೆ 5 ರೂಪಾಯಿ ಸಿಗೋದು. ಅಂದರೆ ನಮ್ದು ಶುರುವಾದಾಗ 5 ಲೀಟರ್ ಹಾಲಿಗೆ 5 ರೂಪಾಯಿ ಲೀಟ್ರ್, 5 ರೂಪಾಯಿ ಅಂತಂದ್ರೆ 25 27 ರೂಪಾಯಿ 2 ರೂಪಾಯಿ ಲಾಭ ಸಿಗೋದು 5 ಲೀಟರ್ ಹಾಲಿಗೆ. ಅಲ್ಲಿಂದ ಶುರು ಆಗಿದ್ದು 10 ಲೀಟರ್ ಆಯಿತು, 20 ಆಯಿತು, 50 ಆಯಿತು, 100 ಆಯಿತು, 1,000 ಗಟ್ಟಲೆ ಆಗಿ ಇವತ್ತ ಒಂದು 2,000-3,000-4,000 ಲೀಟ್ರಿಗೆ ಮುಟ್ಟಿದೆ. ಈಗ ಎಲ್ಲೆಲ್ಲಿ ಹಾಲನ್ನ ಸಂಗ್ರಹ ಮಾಡ್ತೀರಾ ನೀವು? ಸರ್ ನಾವು ಹಾಲು ಕಲೆಕ್ಷನ್ ಮಾಡೋದಿಲ್ಲ. ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಈ ಭಾಗದಲ್ಲಿ ಎಲ್ಲೂ ಡೈರಿಗಳು ಇರಲಿಲ್ಲ. ಹಳೇಬೀಡು ಟೌನಲ್ಲೂ ಸಹಿತ ಗೌರ್ಮೆಂಟ್ ಡೈರಿ ಇರಲಿಲ್ಲ. ಡೈರಿ ಇದ್ದಿದ್ದೆ ಬೆಳವಾಡಿ ಒಂದು, ದೇವಪ್ನಳ್ಳಿ ಒಂದು, ಅಡುಗೂರು ಒಂದು, ಹೆಬ್ಬಾಳ್ ಒಂದು, 4-5 ಕಡೆ ಡೈರಿ. ಅದಕ್ಕೂ ಕನೆಕ್ಟಿಂಗ್ ಅಂತರ ಅಂದ್ರೆ ಮಿನಿಮಮ್ 10 ಕಿಲೋಮೀಟರ್ 15 ಕಿಲೋಮೀಟರ್ ಎಲ್ಲ ಇತ್ತು. ಹಾಲನ್ನ ಎಲ್ಲ ಏನು ಅಂದ್ರೆ ಎಲ್ಲ ಬೆಣ್ಣೆ ಮಾಡಬೇಕಿತ್ತು, ಬೆಣ್ಣೆ ಮಾಡಿ ಸಂತೆಗೆ ತಗೊಂಡೋಗ್ಬೇಕಿತ್ತು. ಆದ್ರೂ ಸಹಿತ ಅಷ್ಟೊಂದು ಹಾಲಲ್ಲ ಆದಷ್ಟು ಆದಾಯ ಬೆಣ್ಣೆಯಲ್ಲಿ ಆಗ್ತಾ ಇರಲಿಲ್ಲ. ಹಂಗಾಗಿ ನಾವು ಹಾಲನ್ನ ಇತರ ಶುರು ಮಾಡಿದ್ವಿ. ಈಗ ದೊಡ್ಡ ಪ್ರಮಾಣದಲ್ಲಿ ಹಾಲು ಸಂಗ್ರಹ ಮಾಡುವಾಗ ಅದಕ್ಕೆ ಬೇಕಾದಂತ ಅನೇಕ ಸೌಕರ್ಯಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಏನೇನು ಸೌಕರ್ಯ ಮಾಡ್ಕೊಂಡಿದ್ರಿ? ಸರ್ ನಮ್ಮಲ್ಲಿ ಈಗ ಮುಂಚೆ ಈಗ ಲೋಕಲ್ ಸಪ್ಲೈ ಮಾಡೋದಕ್ಕೆ ಅಂತೇಳಿ ಅಂತ TVS ಇಟ್ಕೊಂಡಿದ್ದು. TVS ಇದೆ ಸರ್, ನಮ್ದು ಹಳೆ ಸೈಕಲ್ ಸಹಿತ ಅದೇ ಇದೆ, ಎಲ್ಲ ಪೂರ್ತಿ ಇದೆ, ಈಗೆಲ್ಲ ಗೋಡನ್ನ ರೆಸ್ಟ್ ಹಿಡಿದೋಗಿದೆ. ಇವತ್ತು ನಾವು ನನ್ನ ತಮ್ಮ ನಾನು ಜೊತೆಲೆ ವ್ಯಾಪಾರ ಮಾಡ್ತಿರೋದ್ರಿಂದ ಅವರೊಂದು ಟಾಟಾ ಎಸ್ ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಒಂದು ಲೇಲ್ಯಾಂಡ್ ಗಾಡಿ ಇದೆ. ಆಮೇಲೆ ಈ ಎರಡು ಗಾಡಿಲಿ ಯಾವ್ದಾದ್ರು ಒಂದು ಕೆಟ್ಟ ಹೋಯ್ತು ಅಂದ್ರೆ ನಾನು ಬೇರೆ ಆಲ್ಟರ್ನೇಟ್ ಗಾಡಿ ತರೋದಕ್ಕಾಗಲ್ಲ, ಅದಕ್ಕೆ ನಾವು ಇನ್ನೊಂದು ಸ್ಪೇರ್ ಗಾಡಿನೂ ಇಟ್ಕೊಂಡಿದ್ವಿ, ಮಹೇಂದ್ರ ಜೀತೋ ಅಂತೇಳಿ ಅಂತ. ಮೂರು ಗಾಡಿ ಇದೆ. ಇಲ್ಲಿಂದ ನಾವು ಹಾಲು ಹಾಸನ್ಗೆ ಹೋಗ್ಬೇಕು. ಹಾಸನ್ಗೆ ಹೋಗೋದಕ್ಕೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಗಾಡಿ ಟ್ರಾನ್ಸ್ಪೋರ್ಟಿಂಗ್ ಅಂತ, ಇನ್ನೊಂದು ಟಾಟಾ ಇಂಟ್ರಾ ಅಂತೇಳಿ ಅಂತ ನಾಲ್ಕು ಗಾಡಿ ಇದೆ. ಈಗಲೂ ನಿಮ್ ಭಾಗದಲ್ಲಿ ನಂದಿನಿ ಅಥವಾ ಕೆ ಎಂ ಎಫ್ ಡೈರಿ ಇಲ್ವಾ ಸರ್? ಇವಾಗ ಆಗಿದೆ ಸರ್. ನಾವೀಗ ಏನ್ ನಾವು ಕಲೆಕ್ಷನ್ ನಾವ್ ಎಲ್ಲಿಂದ ಬೇಸಿಕ್ ಫೌಂಡೇಶನ್ ಆಗಿ ಶುರು ಮಾಡಿದ್ವಿ ಆ ಜಾಗದಲ್ಲೆಲ್ಲ 5K ನಾಲಾಯ್ತು ಅಂದ್ಕೊಡ್ಲೆ ಕೆ ಎಂ ಎಫ್ ನವರಿಗೆ ಅಲ್ಲಿ ಅಲ್ಲೇ ಲೋಕಲ್ ನವರು ಅಲ್ಲಿ ಡೈರಿ ಮಾಡ್ಬೇಕು ಅಂತ ಅವ್ರ ಮನ್ಸಿಗೆ ಬಂದ್ಬಿಟ್ರೆ ಮುಗೀತು, ಅಲ್ಲಿ ಡೈರಿ ಆಯ್ತು ಅಂತ. ನಾವ್ ಏನ್ ನಮ್ಮ ಭಾಗದಾಗ ಏನ್ ಸುತ್ತಮುತ್ತ ನಮ್ಮ ಹಳ್ಳಿ ಒಂದೊಂದು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಸಹಿತ ಡೈರಿಗಳಾಗಿದಾವೆ, ಅದೆಲ್ಲ ನಮ್ಮ ಫೌಂಡೇಶನ್ ಸರ್. ನಾವು ಫೌಂಡೇಶನ್ ಆಗಿ ಶುರು ಮಾಡೋದಕ್ಕೆಲ್ಲ ಹಾಲು ಉತ್ಪಾದನೆ ಜಾಸ್ತಿ ಆಗಿ ಇವತ್ತ ಅಲ್ಲಿ ಎಲ್ಲ ಕಲೆಕ್ಷನ್ ಮಾಡಿ ಎಲ್ಲ ಕೆ ಎಂ ಎಫ್ ಗೆ ಹೋಗ್ತಾ ಇದೆ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಒಂದ್ 20,000 ಲೀಟರ್ ಹಾಲು ನಂದಿನಿಗೆ ಹೋಗ್ತಾ ಇದೆ. ಅದೆಲ್ಲ ನಾವು ಬೇಸಿಕ್ ನಾವು ಫೌಂಡೇಶನ್ ಹಾಕಿದ ಜಾಗಗಳಿಂದಾನೆ. ಹಳೆ ಬೀಡಲ್ಲೂ ಸಹಿತ ಗೌರ್ಮೆಂಟ್ ಡೈರಿ ಇರಲಿಲ್ಲ. ಹಳೆ ಬೀಡು ಇರ್ಬೋದು, ಕರಿಕಟ್ಟಳ್ಳಿ, ರಾಜಿನ ಶಿರಿಯೂರು, ಬಂಡಿಕೊಪ್ಪಲು, ಮಲ್ಲಾಪುರ, ಹಿಂಗೇನು ಈ ಕಡೆ ನರಸೀಪುರ ಇರ್ಬೋದು, ಸಿದ್ದಾಪುರ, ಈ ಕೆಲವೊಂದು ಭಾಗದಾಗೆಲ್ಲ ಡೈರಿನೇ ಇರಲಿಲ್ಲ. ಇವಾಗ ಎಲ್ಲ ಕಡೆನೂ ಗೌರ್ಮೆಂಟ್ ಡೈರಿ ಆಗಿದೆ. ಎಲ್ಲ ಇವತ್ತಿನ ನಮ್ಮ ಏನ್ ನಮ್ಮ ರೈತರು ಹಾಲಲ್ಲೇ ಒಳ್ಳೆ ಉತ್ಪಾದನೆ ಮಾಡ್ಕೊಂಡು ಇವತ್ತ ಜೀವನ ನಡೀತಾ ಇದೆ ಅಂದ್ರೆ ಹಾಲಿನ ದುಡ್ಡೆ. ಈಗ ಏನಾದ್ರೂ ಅಲ್ಲೊಂದು ಗೌರ್ಮೆಂಟ್ ಡೈರಿ ಆಯ್ತು ಅಂತ ಅಂದ್ರೆ ನಿಮಗೆ ಸ್ವಲ್ಪ ವ್ಯಾಪಾರ ಕಡಿಮೆ ಆಗುತ್ತಲ್ವಾ? ಇಲ್ಲ ಸರ್, ಕೆಲವೊಂದು ಜಾಗದಲ್ಲಿ ಗೌರ್ಮೆಂಟ್ ಡೈರಿಗೆ ಫುಲ್ ಬಿಟ್ಕೊಟ್ಟು ಬಂದಿದೀವಿ, ಕೆಲವೊಂದು ಜಾಗಗಳಲ್ಲಿ ಅಲ್ಪ ಪ್ರಮಾಣ ಅಂದ್ರೆ ಅವ್ರಿಗೆ ಹೋಗುತ್ತೆ ಕೆಲವು ಅದ್ ಮಿಕ್ಕಿದ್ದು. ಗೌರ್ಮೆಂಟ್ ಡೈರಿಲ್ವೆ ಅವ್ರ ಕ್ವಾಲಿಟಿ ಕೇಳುವಷ್ಟು ಗುಣಮಟ್ಟದ ಹಾಲು ಸಿಗಲ್ಲ, ಕೆಲವೊಂದು ಡಿಗ್ರಿ SNF ಕಮ್ಮಿ ಬಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಅಂತ ಹಾಲುಗಳನ್ನೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ, ಅಂದ್ರೆ ಪ್ರೈವೇಟ್ ಅಲ್ಲಿ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇಲ್ಲಿ 8.5 SNF ಬೇಕು ಅಂತಾರೆ ಗೌರ್ಮೆಂಟ್ ಅಲ್ಲಿ, ಪ್ರೈವೇಟ್ ಅಲ್ಲಿ 8 SNF ಸಿಕ್ಕಿರ್ ಸಾಕು, ಅಲ್ಲಿ ನಮ್ದು ಒಂದ್ ಜೀವನ ನಡೆದೋಗುತ್ತೆ. ಆಮೇಲೆ ರೈತರುಗಳಿಗೂ ಸಹಿತ ಅಂತ ಕಡೆಯಿಂದ ಡಿಗ್ರಿ ಬರಲು ವಾಪಸ್ ಬಿಟ್ರು ಅಂದ್ರೆ ಅದನ್ನ ತಗೊಂಡೋಗಿ ತಿಪ್ಪಿ ಸುರಿಬೇಕು, ಇಲ್ಲ ಎಪ್ಪ ಹಾಕೊಂಡು ಬೆಣ್ಣೆ ತೆಗಿಯಕ್ಕೆ ಚಫ್ ಹಾಲ್ಗಳಲ್ಲಿ ಬೆಣ್ಣೆನೂ ಸಹಿತ ಬರೋದಿಲ್ಲ. ಅಂತವೆಲ್ಲ ನಮಗೆ ಹಾಕೋದ್ರಿಂದ ನಾವೆಲ್ಲ ಏನು ಈಗ ಅಟ್ಲೀಸ್ಟ್ ನಾವು ಸರ್ಕಾರದ ಅನುದಾನ ಕೊಡೋದಿಕ್ಕಾಗಲ್ಲ, ನಾವು ರೇಟ್ ಅಂತ ಮೂಲ ಬೆಲೆ ಅಂತ ಕೊಟ್ಟೆ ಕೊಡ್ತೀವಿ. ಹಾಗಾಗಿ ಗೌರ್ಮೆಂಟ್ ಡೈರಿ ಇರೋ ಜಾಗಗಳಲ್ಲೂ ಸಹಿತ ಕ್ವಾಲಿಟಿ ಸಮಸ್ಯೆ ಅಂದ್ರೆ ಅವರು ಗುಣಮಟ್ಟ ಕಮ್ಮಿ ಇದ್ರು ಸಹಿತ ನಮ್ಮ ಪ್ರೈವೇಟ್ಗೆ ಅವಲಂಬಿತ ಆಗಿದ್ದಾರೆ. ಈಗ ನಿಮಗೆ ಯಾವ್ಯಾವ ಊರಿಂದ ಹಾಲು ಸಂಗ್ರಹ ಆಗುತ್ತೆ ಸರ್? ನಮ್ದು ರಾಮನಹಳ್ಳಿ, ರಾಮನಹಳ್ಳಿಯಿಂದ ಬಿಟ್ರೆ ನಮ್ಮೂರಲ್ಲಿ ಅಲ್ಲೂ ಸಹಿತ ಕೋಆಪರೇಟಿವ್ ಸೊಸೈಟಿ ಇದೆ, ಅಲ್ಲಿ ನಮ್ಮ ಶ್ರೀಮತಿ ಅವರೇ ಸೆಕ್ರೆಟರಿ ಆಗಿದ್ದಾರೆ. ಅಲ್ಲೂ ಸಹಿತ ಮುಂಚೆ ಪ್ರೈವೇಟೇ ಇದ್ದಿದ್ದು, ನಾವು ಅಳಿಸ್ಬೇಕಾದ್ರೆ ಇನ್ನೊಬ್ರು ನಮಗೆ ಆಪೋಸಿಟ ಬಂದು ನಮ್ಮ ಹಾಲನ್ನೆಲ್ಲ ಫುಲ್ ಕಿತ್ಕೊಂಡ್ರು. ಹಾಗಾಗಿ ನಾವು ಅಲ್ಲಿ ಡೈರಿ ಮಾಡ್ಲೇಬೇಕು ಅಂತೇಳಿ ಅಂತ ಆಟ ಮಾಡಿ ಅಲ್ಲಿ ಒಂದು ಗೌರ್ಮೆಂಟ್ ಡೈರಿ ಮಾಡಿದ್ವಿ. ಯಾಕೆಂತಂದ್ರೆ ರಾತ್ರಿ ನಮಗೆ ಆಗ್ತಾ ಇದ್ದಾರೆ, ಅವತ್ತಿಂದ ಜೀರೋ ಇಂದ ಅವತ್ತು ಹಾಕ್ತಾರೋ ಇನ್ನೊಬ್ರು ಯಾರೋ ಬಂದ್ರು ಅಂತೇಳಿ ಅಂತ ನಮಗೆ ಏಕಾಕಿ ಒಂದೇ ದಿನಕ್ಕೆ ಎಲ್ಲ ಸ್ಟಾಪ್ ಮಾಡಿ ಅವ್ರಿಗೆ ಹಾಕಕ್ ಶುರು ಮಾಡಿದ್ರು. ಅದು ಗೌರ್ಮೆಂಟ್ ಇರಲ್ಲ, ಅದು ಪ್ರೈವೇಟೆ. ತುಂಬಾ ಬೇಜಾರಾಯ್ತು ಸರ್, ಈ ಕಾಲಚಕ್ರ ಹಿಂಗೆ ಇರೋದಿಲ್ಲ, ಮೇಲಿಂದ ಕೆಳಗೆ ಇಳಿಲೇಬೇಕು, ಕೆಳಗಿದ್ದನ್ನ ಮೇಲೆ ಬರ್ಲೇಬೇಕು ಅಂತೇಳಿ ಅಂತ ಇದೆ ನಿಯಮ ಇದೆಯಲ್ಲ. ಹಾಗಾಗಿ ನಾವು ಡೈರಿ ಮಾಡ್ಲೇಬೇಕು ಅಂತೇಳಿ ಅಂತ ಆ ಡೈರಿ ಮಾಡೋದಕ್ಕೂ ಸಹಿತ ಬಾರಿ ಕಾಲ ಹೇಳಿದ್ರು. ಇವತ್ತ ಡೈರಿನ ಸುಲಭ ಕೊಡ್ತಾರೆ ಎಲ್ಲ ಕಡೆಗೂ, ಅವತ್ತ ಡೈರಿ ಕೊಡ್ತಾ ಇರಲಿಲ್ಲ. ಆಗ ನಮ್ಮ ಕರಿಕಟ್ಟಳ್ಳಿ ಲಿಂಗೇಶಣ್ಣರು ನಮಗೆ ಸಪೋರ್ಟ್ ಮಾಡಿ ಎಲ್ಲ ಡೈರಿ ಕೊಡ್ಸಿದ್ರು. ಇವತ್ತು ಚೆನ್ನಾಗಿ ನಡೀತಾ ಇದೆ. ನಮ್ಮನೇರೇ ಸೆಕ್ರೆಟರಿ, ನಮ್ಮೂರಲ್ಲಿ ನಾವು 1 liter ಸಹಿತ ಹಾಲು ತಗೊಳೋದಿಲ್ಲ. ಅಲ್ಲಿಂದ ಹೊರಟ್ರೆ ರಾಜಿನ ಶಿರಿಯೂರು ಸಿಗುತ್ತೆ, ರಾಜಿನ ಶಿರಿಯೂರು ಆ ಕಡೆ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಹೋದ್ರೆ ಅಂಚೆಹಳ್ಳಿ ಇದೆ, ಈಶ್ರೋಳಿ ಇದೆ, ಅಲ್ಲಿ ವಡ್ರಟ್ಟಿ ಇದೆ, ಕೆರೆಕೋಡಿ ಅಂತಿದೆ, ಕಲ್ಸೆಟ್ಟಹಳ್ಳಿ, ಗೌರಿಕೊಪ್ಪಲು, ಅಪ್ಕೋಡ್ನಹಳ್ಳಿ, ಉಲ್ಲೇನಹಳ್ಳಿ, ಹಿಂಗೆ ಅಕ್ಕಿಹಳ್ಳಿ ಮಾರ್ಗೋಗಿ ಹಿಂಗೆ ನಾವು ಹಳೆಬೀಡು ತಲುಪ್ತೀವಿ. ನನ್ನ ತಮ್ಮ ಬಂದು ಈ ಕಡೆ ತಿಪ್ಪನಹಳ್ಳಿ, ನರಸೀಪುರ, ಕೆಲವೊಂದು ಈಗ ಕಟಸೋಮನಹಳ್ಳಿ, ಭಂಡಾರಿಕಟ್ಟೆ ಆ ಭಾಗಗಳಾಗೆಲ್ಲ ಇವತ್ತು ಸಹಿತ ಡೈರಿಗಳಿಲ್ಲ. ಹಂಗಾಗಿ ಅವರು ಈ ಭಾಗದಲ್ಲಿ ಹಾಲು ಕಲೆಕ್ಷನ್ ಮಾಡ್ತಾರೆ. ನೀವು ಖರೀದಿ ಮಾಡೋದ್ರಿಂದ ಡೈರಿಗಳು ಯಾವ್ಯಾವ ಭಾಗದಲ್ಲಿ ಇಲ್ವೋ ಅಂತ ಕೃಷಿಕರಿಗೆಲ್ಲ ಒಂದಷ್ಟು ಅನುಕೂಲ ಆಗುತ್ತಲ್ವ? ಹೌದು ಸರ್. ಈಗ ಅವರು ಕೆಲವೊಬ್ರು ಹೆಂಗೆ ಅಂದ್ರೆ ಇವತ್ತಿನ ಜನರೇಷನ್ ಹೆಂಗಿದೆ ಅಂದ್ರೆ ಒಂದ್ ಹೆಜ್ಜೆ ಇಟ್ಟು ಮುಂದಕ್ಕೆ ಇಡೋದಿಲ್ಲ, ಇಡೋದಕ್ಕಿಂತ ಸಮಯದ ಅಭಾವ, ಅಲ್ಲಿ ಹೋಗೋದಿಕ್ಕೂ ಆಗಲ್ಲ. ಆಮೇಲೆ ಕೆಲವರು 1-2 liter ಇದ್ದಾರಲ್ಲ, ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಪ್ರಮಾಣ ಜಾಸ್ತಿ ಇದ್ದಾರದು ನಡೆಯುತ್ತೆ. ನಾವೇನು ಸರ್ಕಾರದ ಮೂಲ ಬೆಲೆ ಬಿಟ್ರೆ ಅನುದಾನ ಏನ್ ಕೊಡೋದಿಲ್ಲ. ಆದ್ರೂ ಸಹಿತ ಹೇಳಿದ್ನಲ್ಲ, ಗುಣಮಟ್ಟದ ಕೊರತೆ ಕೆಲವೊಂದು ಕಮ್ಮಿ ಇದ್ರು ಸಹಿತ ನಮ್ಮ ಪ್ರೈವೇಟ್ಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇಲ್ದಿರೋದ್ರಿಂದ ಅದನ್ನ ಖರೀದಿ ಮಾಡ್ತೀವಿ. ಹಾಗಾಗಿ ನಾವು ಜನಗಳಿಗೂ ಅನುಕೂಲ ಆಗುತ್ತೆ, ಅವ್ರು ನಮಗೆ ಹಾಲು ಹಾಕ್ತಾರೆ. ಈಗ ಇವತ್ತು ಬೆಳಗ್ಗೆ ಸಂಗ್ರಹ ಮಾಡಿದಂತ ಹಾಲನ್ನ ಬೆಳಗ್ಗೆನೆ ಕಳ್ಸಿ ಬಿಡ್ಬೇಕಾ? ಹೌದು ಸರ್, ಈ ಬೆಳಗ್ಗೆ ಕಲೆಕ್ಷನ್ ಮಾಡಿದ ಹಾಲನ್ನ ಅವರು ತಗೊಂಡೋಗಿ ನಾವು ಡೈರಿಗಳಿಗೆ ಕೊಡ್ತೀವಿ. ಅವರು ಚಿಲ್ಲಿಂಗ್ ಸೆಂಟರ್ಗಳು BMC ಮಾಡ್ಕೊಂಡಿರ್ತಾರೆ, ಅದನ್ನ ಅವರು ಕೂಲ್ ಮಾಡ್ಬಿಟ್ಟು ಅದನ್ನ ಅವ್ರದೇ ಆದ ಅವ್ರ ಹೆಸರ ಬ್ರ್ಯಾಂಡ್ ನೇಮ್ ಅಲ್ಲಿ ಪ್ಯಾಕಿಂಗ್ ಮಾಡ್ಬಿಟ್ಟು ಅವ್ರು ಸೆಲ್ ಮಾಡ್ತಾರೆ. ಬೆಳಗ್ಗೆ ಬೆಳಗ್ಗೆನೆ ಹೋಗುತ್ತೆ, ಸಂಜೆ ಹಾಲು ಸಂಜೆನೆ ಹೋಗುತ್ತೆ. ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತಲ್ಲಿ ಪ್ರತಿ ದಿವಸ ನೀವು ಬಿಸಿ ಇರ್ತೀರಿ? ಹಾ ಸರ್, ವರ್ಷ ಪೂರ್ತಿ 365 ದಿನನೂ ರಜೆ ಇರೋದಿಲ್ಲ. ನಮ್ಮಲ್ಲಿ ಏನಾರು ಪೂಜೆ ಕಾರ್ಯ ಇನ್ನೊಂದು ಅಂತ ಅಂದ್ರೆ ನಾವ್ ಯಾರು ಆಲ್ಟರ್ನೇಟ್ ರೆಡಿ ಮಾಡೋಗ್ಬೇಕು. ರೆಡಿ ಮಾಡೋಗೋದಕ್ಕೆ ಗಾಡಿ ಡ್ರೈವಿಂಗ್ ಮಾಡ್ತಾರೆ ಸರ್, ಹಾಲು ಅಳಸೋದಿಕ್ ಆಗಲ್ಲ. ಯಾಕೆಂದ್ರೆ ಹಾಲು ಟೆಸ್ಟಿಂಗ್ ಮಾಡ್ಬೇಕು, ಹಾಲಲ್ಲಿ ಯಾವ್ದು ಕಲಬೆರಕೆ ಆಗ್ಬಾರ್ದು. ಕಲಬೆರಕೆ ಆದ್ರೆ ಅಲ್ಲಿ ಮುಂದೆ ಅಲ್ಲಿ ತಗೊಂಡಿರ್ತಾರಲ್ಲ, ಅವ್ರು ಟ್ಯಾಂಕರ್ ರಿಜೆಕ್ಟ್ ಆಗೋದು ಇನ್ನೊಂದೆಲ್ಲ ಆಗತ್ತೆ. ಆ ಗುಣಮಟ್ಟ ಕಾಪಾಡಕ್ ಸಲುವಾಗಿ ಮ್ಯಾಕ್ಸಿಮಮ್ ನಾವು ರಜೆ ಮಾಡೋದೇ ಇಲ್ಲ, ರಜೆ ಮಾಡ್ದಂಗೆ ಬಿಸ್ನೆಸ್ ಮಾಡ್ತೀವಿ. ಈಗ ನೀವೇ ಅಳಿಸ್ತೀರಾ ಪ್ರತಿಯೊಂದು ಊರಲ್ಲೂ? ಹ್ಞೂ ಸರ್, ಈಗ ನಾವು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ನಾವೇ ನಮ್ದೇ ವೆಹಿಕಲ್ ಇರೋದ್ರಿಂದ ನಮ್ದೇ ಗಾಡಿಗಳು ತಗೊಂಡು ನಿಲ್ಲಿಸ್ತೀವಿ. ನಾವೇ ಕಲೆಕ್ಷನ್, ನಾವೇ ಕಾಲ್ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಕಲೆಕ್ಷನ್ ಮಾಡಿ ನಾವೇ ತುಂಬಿಕೊಂಡು ಬಂದು ನಾವೇ ಕಳಿಸ್ಕೊಡ್ತೀವಿ. ಈಗ ತುಂಬಾ ಸಮಯ ಹಿಡಿಯೋದಿಲ್ವಾ ನೀವೇ ಎಲ್ಲ ಟೆಸ್ಟ್ ಮಾಡಿ ಹುಯಿಸ್ಕೊಂಡು ತಗೊಂಬರೋಂಥದ್ದು? ಸರ್, ಬೆಳಿಗ್ಗೆ 3 ಗಂಟೆ, ಸಂಜೆ 3 ಗಂಟೆ. ಈಗ ಹೆಚ್ಚಿಗೆ ಬೆಳಿಗ್ಗೆ 6:30 ಹೊರಟ್ರೆ 9:30 ಕಲೆಕ್ಷನ್ ಟೈಮ್ ಅದು, ಸಂಜೆನೂ ಅಷ್ಟೇ 6:30 to 9:30 ಕಲೆಕ್ಷನ್. ಹಳೆ ಬಿಡಿ ಬಂದ್ಮೇಲೆ ಒಂದ್ ಕಾಲ್ ಗಂಟೆ ಕ್ಯಾನ್ ಎಲ್ಲ ಇನ್ನೊಂದ್ ಗಾಡಿ ಡಂಪ್ ಮಾಡ್ಬಿಟ್ಟು ಇನ್ನೊಂದ್ ಗಾಡಿ ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಬೇರೆ ಗಾಡಿ ವ್ಯವಸ್ಥೆ ಮಾಡಿದೀವಿ. ಆ ಗಾಡಿಯಲ್ಲಿ ಹೋಗಿ ಅದು ಡೈರಿಗೆ ಹೋಗ್ಬಿಟ್ಟು ಅಲ್ಲು ಖಾಲಿ ಆಗುತ್ತೆ ಸರ್. ಈಗ ಅಣ್ಣ ತಮ್ಮಂದಿರು ನೀವು ಇಬ್ಬರೇ ಮಾಡ್ತಿರೋ ಅಥವಾ ಯಾರಾದ್ರೂ ಹುಡುಗರನ್ನ ಇಟ್ಕೊಂಡಿದ್ರೆ ಕೆಲಸಕ್ಕೆ? ಹೇಗೆ ನಾವು ಶುರು ಮಾಡಿದ್ವಿ, ನನ್ನ ತಮ್ಮನ ಜೊತೆಗೆ ಕರ್ಕೊಂಡ್ವಿ, ಕರ್ಕೊಂಡ ನಂತರ ಜೊತೆಲೆ ಮಾಡ್ತಾ ಇದೀವಿ. ನಮಗೀಗ ಆಲ್ರೆಡಿ ನಾವು ಹೆಚ್ಚಿಗೆ 25-30 ವರ್ಷದಿಂದ ವ್ಯವಹಾರ ಮಾಡ್ತಾರೆ, ನಮಗೆಲ್ಲ ಪೇನ್ಸ್ ನೋವುಗಳು ಶುರು ಆಗಿದಾವೆ, ಜಾಯಿಂಟ್ ಪೇನ್ಸ್ ಎಲ್ಲವ. ಹಂಗಾಗಿ ಹೆಲ್ಪರ್ಗೆ ಹುಡುಗರು, ಡ್ರೈವರ್ಗೆ ಮತ್ತೆ ಡ್ರೈವಿಂಗಿಗೆ ತಗೊಂಡಿರ್ತೀವಲ್ಲ ಅವರೇ ಹೆಲ್ಪಿಂಗ್ ಎಲ್ಲ ಮಾಡ್ತಾರೆ. ಈಗ ಹಾಲಿನ ಗುಣಮಟ್ಟ ಚೆನ್ನಾಗಿದೆ ಇಲ್ಲ ಅಂತೇಳಿ ಹೆಂಗೆ ಗುರುತು ಮಾಡ್ತೀರಿ? ಸರ್, ನಾವು ಲ್ಯಾಕ್ಟೋಮೀಟರ್ ಚೆಕ್ ಅಷ್ಟೇ ಸರ್, ಬೇಸಿಕ್ ಅಷ್ಟೇ. ಲ್ಯಾಕ್ಟೋಮೀಟರ್ ಅಲ್ಲಿ ಚೆಕ್ ಮಾಡ್ತೀವಿ, ಆಮೇಲೆ ಇನ್ನ ಬೇರೆ ಇನ್ಯಾವ್ದು ಇದು ಅಡಲ್ಟ್ರೇಷನ್ ಬರ್ದಂಗೆ ಅದ್ ಗೊತ್ತಾಗುತ್ತೆ. ಯಾಕೆ ಅನುಭವ ಅಂದ್ರೆ ಒಂದು 30 ವರ್ಷದ ಅನುಭವದಿಂದ ಹಾಲು ಯಾವ ಪ್ರಮಾಣದಲ್ಲಿ ಇದಾಯ್ತು ಅಂದ್ರೆ ನಮಗೆ ಏನಾದ್ರು ಇದಾಯ್ತು ಅಂದ್ರೆ ಗೊತ್ತಾಗುತ್ತೆ. ಹಂಗಾಗಿ ಗುಣಮಟ್ಟ ಎಲ್ಲ ಚೆಕ್ ಮಾಡ್ಕಂತೀವಿ, ಬರೀ ಲ್ಯಾಕ್ಟೋಮೀಟರ್ ಮಾತ್ರ. ಈಗ ಹಾಸನದವರೆಗೂ ನೀವೇ ತಂದು ಕೊಡ್ತೀರಾ ಹಾಲನ್ನ? ಹೇಗೆ ಹಾಸನಿಗೆ ಸರ್? ನಮ್ದೇ ಗಾಡಿ, ಇನ್ನೊಂದು ವೆಹಿಕಲ್ಲು, ಅಲ್ಲಿ ಒಂದು ಡ್ರೈವರ್ ಹಾಕ್ಬಿಟ್ಟು ಅವ್ರನ್ನ ಹಾಸನಿಗೆ ಕಳ್ಸಿಕೊಡ್ತೀವಿ. ಅಲ್ಲೇ ಅವರು ಸಹಿತ ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಹಾಲನ್ನ ನಾವು ಕೂಲ್ ಮಾಡ್ತಾರೆ. ಈಗ ಒಂದು 4,000 ಲೀಟರ್ ಹಾಲು ಸಂಗ್ರಹ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಎಷ್ಟು ಉಳಿಯುತ್ತೆ ದುಡ್ಡು? ಸರ್, 4,000 ಲೀಟರ್ ಹಾಲು ಕಲೆಕ್ಷನ್ ಮಾಡೋದಕ್ಕೆ ಇನ್ನೇನು ಮಾಮೂಲಿ ಒಂದೇ ಸಲ ನಾವು ಬಂಡವಾಳ ಹಾಕಿಲ್ಲ, ಮೈನಸ್ ಇಂದ ಬಂದು ಇವತ್ತು ಅದು ಅದಾದ್ರ ಪಾಡಿಗೆ ಅದು ಬೆಳೀತಾ ಹೋಗಿದೆ ಬಿಟ್ರೆ ನಾವು ಒಂದೇ ಸಲ ನಾವು ಒಂದು ವ್ಯವಹಾರ ಮಾಡ್ತೀವಿ ಅಂದ್ರೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿ ಕೇಳ್ತಾರೆ. ನಾವೇನು ಯಾವ್ದು ಸಹಿತ ನಾವು ಜೀರೋ ಇಂದ ಬಂದವ್ರೆ, ನಾವು ಏನು ಬಂಡವಾಳ ಹಾಕೊಂಡಿಲ್ಲ. ಅದ್ರ ಪಾಡಿಗೆ ಅದು ಒಂದು ಸಂಸ್ಥೆ ರೀತಿ ಅದು ಬೆಳ್ಕಂತ ಹೋಗ್ತಾ ಇದೆ. ಈಗ ನಿಮ್ ತರ ಹಾಲನ್ನ ಹೀಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಸಂಗ್ರಹ ಮಾಡಿ ಅದನ್ನ ಖಾಸಗಿ ಡೈರಿಗಳಿಗೆ ಮಾರಾಟ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದಾರೆ? ಇದಾರೆ ಸರ್. ಇವತ್ತ ಮುಂಚೆ ನಂದಿನಿ ಇದು ಕೋಆಪರೇಟಿವ್ ಸೊಸೈಟಿಗಳು ಬಿಟ್ರೆ ಯಾವ್ದು ಇರಲಿಲ್ಲ. ಇವತ್ತ ಎಲ್ಲಾ ಕಡೆನೂ ಈಗ ನಾವು ಈ ಭಾಗದಲ್ಲಿ ಮಾತ್ರ ಕಲೆಕ್ಷನ್ ಮಾಡ್ತೀವಿ. ಈ ಹೆಚ್ಚು ಕಮ್ಮಿ ಎಲ್ಲಾ ಈಗ ಡಿಸ್ಟಿಕ್ ವೈಸ್ ಎಲ್ಲಾ ಕಡೆನೂ ಸಹಿತ ಕರ್ನಾಟಕದಲ್ಲಿ ಖಾಸಗಿ ಡೈರಿಗಳು ತುಂಬಾನೇ ಆಗಿದಾವೆ, ಡೈರಿಗಳಾಗಿದಾವೆ. ಎಲ್ಲಾ ಊರಲ್ಲೂ ಸಹಿತ ಏಜೆಂಟ್ರ ಮುಖಾಂತರ ಅವ್ರಿಗ ಕೆಲವೊಂದು ಡೈರಿಗಳಲ್ಲಿ ಲೀಟರ್ಗೆ ಇಷ್ಟೊಂದು ಕಮಿಷನ್ ಕೊಡ್ತಾರೆ, ಕೆಲವೊಂದು ಊರುಗಳಲ್ಲಿ ಹಾಲು ಕಲೆಕ್ಷನ್ ಮಾಡ್ಬಿಟ್ಟು ಅವರು ಕಳಿಸ್ಕೊಡ್ತಾರೆ, ಅದ್ರ ಮೇಲೆ ಅವ್ರು ಒಂದ್ ರೇಟ್ ಇಡ್ಕೊಂಡು ಅದ್ರ ಲಾಭ ಅವ್ರು ತಗೊಂತ ಇರ್ತಾರೆ. ಹೀಗೆ ತುಂಬಾ ಜನ ಈ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಸರ್. ತುಂಬಾ ಅಂತಂದ್ರೆ ಈಗ ಎಲ್ಲಾ ಕಡೆನೂ ಈ ಸಹಿತ ಈಗ 50% 75% ನಂದಿನಿಗೆ ಹೋದ್ರೆ 25% ಪ್ರೈವೇಟ್ ಹೋಗ್ತಾ ಇದೆ. ಇದು ನಿಮ್ಗೆ ಲಾಭದಾಯಕ ಅಂತ ಹೇಳಿ ಅನ್ಸುತ್ತ ಈ ಒಂದು ವೃತ್ತಿ? ಹೌದು ಸರ್, ಹಾಲಿಂದ ಬಿಟ್ರೆ ನಮಗೆ ಗೊತ್ತಿಲ್ಲ ಸರ್. ಜಮೀನ್ ಇದೆ, ಜಮೀನಿಗೋ ನಾವು ಬೇಸಾಯ ಮಾಡೋದಕ್ಕಾಗಲ್ಲ. ನಮ್ ತಂದೆಯವರು ಜಮೀನಲ್ಲಿ ಬೇಸಾಯ ಮಾಡ್ತಾರೆ, ನಾವು ಹಂಗಾಗಿ ಈ ರೂಟ್ ಎಲ್ಲ ಹೋಗೋದ್ರಿಂದ ನಾವು ಇದು ಬಿಟ್ರೆ ಇದೇ ಜೀವನ ಇದೇ ಅನ್ನ ಆಗಿದೆ ಅಷ್ಟೇ. ಈಗ ಈ ಹಾಲಿನ ಒಂದು ವೃತ್ತಿಯನ್ನ ಪ್ರಾರಂಭ ಮಾಡಿದ್ಮೇಲೆ, ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ಮೇಲೆ ಏನೇನು ಅನುಕೂಲಗಳನ್ನ ಮಾಡ್ಕೊಂಡ್ರಿ ನೀವು ಮನೆಗೆ ಮತ್ತೆ ವೈಯಕ್ತಿಕವಾಗಿ? ಸರ್, ಹಾಲಿನ ವ್ಯಾಪಾರ ಮಾಡಿದ್ಮೇಲೆ ಈಗ ನಾವು ಏನು ಮುಂಚೆ ನಮ್ಮ ಅಪ್ಪರ ಕಾಲದಲ್ಲಿ ಒಂದು ಹಳೆ ಮನೆ ಕೊಟ್ಟಿದ್ರು. ಹಳೆ ಮನೆಯಿಂದ ಇದ್ಮೇಲೆ ನಾವು ಒಂದು ಮನೆ ಕಟ್ಟಬೇಕು ಅಂತ ಅನ್ನಿಸ್ತು. ನಾವು ಮನೆ ಕಟ್ಟೋದಕ್ಕೆ ನಾವು ಬೇರೆ ಊರಿಗೆ ಹೋಗ್ಲಿಲ್ಲ, ನಾವು ಇರೋ ಜಾಗದಲ್ಲಿ ನಮ್ಮೂರಲ್ಲೇ ಮಾಡ್ಬೇಕು ಅಂತೇಳಿ ಅಂತ 10 ವರ್ಷ ಆಯ್ತು. 10 ವರ್ಷದಲ್ಲೇ ನಾವು ಒಂದು ಡೂಪ್ಲೆಕ್ಸ್ ಮನೆ ಚೆನ್ನಾಗಿ ನನ್ನ ತಮ್ಮ ನಾನಿಬ್ರು ಜೊತೆಗೆ 2 ಪೋರ್ಷನ್ ಮನೆ ಒಂದ್ ಮಾಡ್ಬೇಕು ಅನ್ಕೊಂಡಿದ್ವಿ. ನಮ್ಮ ಅಪ್ಪ ಅಮ್ಮ ನಾವು ಇಬ್ರಿಗೂ ನಾವು ಯಾವ್ದಕ್ಕೆ ಯಾವ್ದು ಕಣಕ್ಕೂ ಮೋಸ ಮಾಡಕ್ ನಾವು ರೆಡಿ ಇಲ್ಲ, 2 ಮನೆ ಕಟ್ಲೇಬೇಕು ಅಂತಂದ್ರು. ಹಂಗಾಗಿ 2 ಮನೆ ಡೂಪ್ಲೆಕ್ಸ್ ಊರಲ್ಲೇ ಕಟ್ಟಿದ್ವಿ. ಮನೆ ಕಟ್ಟಿದ್ಮೇಲೆ ಈಗ ವ್ಯವಹಾರಕ್ಕೆ ಏನ್ ಬೇಕು ವೆಹಿಕಲ್ಗಳು ತಗೊಂಡ್ವಿ, ಆಮೇಲೆ ನಮ್ ಪರ್ಸನಲ್ಗೆ ಏನ್ ಬೇಕು ಈಗ ನಮಗೆ ಓಡಾಡೋದಕ್ಕೆ ಬೈಕ್ ಬೇಕು, ಕಾರ್ ಬೇಕು, ಇನ್ನೇನು ಅದನ್ನೆಲ್ಲ ತಗೊಂಡ್ವಿ. ಆಮೇಲೆ ಸ್ವಲ್ಪ ಜಮೀನು ಸಹಿತ ಹಾಕೊಂಡ್ವಿ. ಚೆನ್ನಾಗಿದೆ ಸರ್ ಆರ್ಥಿಕವಾಗಿ. ಜಮೀನ್ ಎಷ್ಟ್ಕೊಂಡ್ರಿ ಸತೀಶ್? ಸರ್, ಜಮೀನ್ 8 ಎಕರೆ ಕೊಂಡಿದೀವಿ ಸರ್. ಮೊದಲು ತಂದೆ ಅವ್ರದ್ದು 1/2 ಎಕರೆ 1/2 ಎಕರೆ 1 ಎಕರೆ ಇತ್ತು ಅಂತ ಹೇಳಿದ್ರಿ. ಹೌದು ಸರ್. ಅದ್ರ ಜೊತೆಗೆ 1 ಎಕರೆ ಕೊಂಡಿದ್ರಿ? ಈಗ 8 ಎಕರೆ ಕೊಂಡಿದೀವಿ. ನಿಮ್ ಭಾಗದಲ್ಲೆಲ್ಲ ಹೆಂಗೆ ಜಮೀನಿನ ಬೆಲೆ? ಸರ್, ನಾವು ಕೊಂಡಿದ್ದು ಹೆಚ್ಚು ಕಮ್ಮಿ ನಮ್ಮ ಮದುವೆಗಿಂತ ಮುಂಚೆ 16-17 ವರ್ಷದಿಂದೆ. ಅವತ್ತೆಲ್ಲ ಕಡಿಮೆ ಇತ್ತು. ಕಡಿಮೆ ಇತ್ತು ಅಂದ್ರೆ ಸಹಿತ ನಾವು ಒಂದ್ 7 ಲಕ್ಷ ಕೊಟ್ಕೊಂಡ್ವಿ. 7 ಲಕ್ಷ ಕೊಂಡ್ಕೊಂಡ್ವಿ ಅಂದ್ರೆ ಅದು ಆ ಬೆಲೆ ಇವತ್ತಿಗೆ 2 ಕೋಟಿ ಸಮ. ಆ 7 ಲಕ್ಷ ಹೊಂಚದಕ್ಕೂ ನಮ್ಮ ಹತ್ರ ಒಂದ್ 50,000 ಇತ್ತು. ಆಮೇಲೆ ಇನ್ನೊಂದ್ 50,000 ಇರ್ತಲ್ಲ ಸಾಲ ಇಸ್ಕೊಂಡ್ವಿ. ಆಮೇಲೆ ಇನ್ನೊಂದ್ 50,000 ಸ್ವಲ್ಪ ಒಡವೆ ಇತ್ತು, ಒಡವೆ ಅಡ ಇಟ್ವಿ. ಇನ್ನೊಂದ್ 50,000 ಅಲ್ಲಿ ಇಲ್ಲಿ ಈಗ ಯಾರ್ತಲ್ಲ ಒಂದ್ ಸ್ವಲ್ಪ ಅವ್ರಿಗೂ ಸಾಲ ಹೇಳಿ ಜಮೀನ್ ತಗೊಂಡ್ವಿ. ಆ 7 ಲಕ್ಷ ಹೊಂಚದಕ್ಕೂ ಸಹಿತ ಅವತ್ತ ತುಂಬಾ ಕಷ್ಟ. ಅಂತಂದ್ರೆ ದುಡ್ಡಿಂದು ಅದ್ರ ಬೆಲೆ ತುಂಬಾ ಜಾಸ್ತಿ ಇತ್ತು ಸರ್. ಮುಖ ಬೆಲೆ ಅಂದ್ರೆ ದುಡ್ಡಿನ ವ್ಯಾಲ್ಯೂ ಜಾಸ್ತಿ ಇತ್ತು. ಇವತ್ತ ದುಡ್ಡು ಯಥೇಚ್ಛವಾಗಿದೆ, ಖರೀದಿ ಮಾಡೋ ಐಟಮ್ ವ್ಯಾಲ್ಯೂ ಜಾಸ್ತಿ ಇದೆ, ದುಡ್ಡಿನ ಬೆಲೆ ಕಮ್ಮಿ ಆಗಿದೆ. ಈಗ 8 ಎಕರೆ ಜಮೀನ್ ಕೊಂಡ್ರಲ್ಲ, ಅದರಲ್ಲಿ ಏನೇನು ಬೆಳೆ ಮಾಡಿದ್ರಿ? ಜೋಳ ಬೆಳಿತೀವಿ, ಆಮೇಲೆ ನಮ್ಮಪ್ಪರು ಮುಸ್ಕಿನ ಜೋಳ, ಅದಾದ್ಮೇಲೆ ಸ್ವಲ್ಪ ಶುಂಠಿ ಹಾಕಿದ್ವಿ ಅಷ್ಟೇ. ಇನ್ನೇನು ತರಕಾರಿ ಬೆಳೆಯೋದಕ್ಕೆ ತರಕಾರಿ ರೇಟ್ ಇಲ್ಲ, ಬಾವಿ ಎಲ್ಲ ಇದೆ. ಸ್ವಲ್ಪ ಅಡಿಕೆ ಹಾಕಿದೀವಿ, ತೆಂಗು ಹಾಕಿದೀವಿ, ನಮ್ಮ ತಂದೆಯರ ನೋಡ್ಕೊಂತ ಇದ್ದಾರೆ. ದನಕರುಗಳ ಸಾಕಾಣಿಕೆ ಮಾಡ್ತೀರಿ? 2 ಹಸು ಇದೆ ಸರ್. ನಮ್ಮ ಮನೆಗೆ 4 ಬೇಕು. ನಾವು ಹಾಲಿನ ವ್ಯಾಪಾರ ಮಾಡಿದ್ರು ಸಹಿತ ನಮ್ದು ಅಂತೇಳಿ ಒಂದ್ ಸ್ವಲ್ಪ ಇರಬೇಕು. ಮುಂಚೆ ಇತ್ತು 4-5 ಹಸು. ಒಂದ್ ಟೈಮಿಗೆ ನಾವೇ 50-60 ಲೀಟರ್ ತನಕ ಹಾಲು ಕರಿತಾ ಇದ್ವಿ. ಈಗ ಆಗ್ತಾ ಇಲ್ಲ, ಸಮಯದ ಅಭಾವ ಬಿಟ್ಬಿಟ್ಟಿದೀವಿ. ಹಾಲಿನ ಒಂದು ವ್ಯಾಪಾರನೇ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಉದ್ದೇಶ ಇದೆ ಸರ್. ಆಲ್ರೆಡಿ ನಮ್ಗೆಲ್ಲ 30 ವರ್ಷ ದಾಟೋಯ್ತು. ಈಗ ನಮ್ಮ ಏಜ್ ಎಲ್ಲ ಹೆಚ್ಚು ಕಮ್ಮಿ 44-45 ರೀಚ್ ಆಗ್ತಾ ಇದೆ. ಆಲ್ರೆಡಿ ಇಂಟ್ರೆಸ್ಟ್ ಇದೆ. ನಾವೇನು ಇವತ್ತು ದುಡಿಬೇಕು ಅನ್ನೋ ಮನೋಭಾವ ಮನಸ್ಸಲ್ಲಿದೆ, ಹಂಬಲ ಇದ್ರು ಸಹಿತ. ಈಗ ಮಕ್ಕಳುಗಳಲ್ಲೇ, ನಮ್ಮ ಮಕ್ಕಳುಗಳಲ್ಲೇ 10ನೇ ಕ್ಲಾಸ್ ಮುಟ್ಟಿದ್ವು. ಅವ್ರ ವಿದ್ಯಾಭ್ಯಾಸ, ಅವ್ರಿಗೆ ಅನುಕೂಲ ಅದೆಲ್ಲ ಮಾಡ್ಕೊಡ್ಬೇಕು. ಇದು ನಮ್ಮ ಕೈಲೂ ಸಹಿತ ಮಾಡಕ್ ಆಗ್ತಾ ಇಲ್ಲ. ಈ ಪ್ರತಿ ವರ್ಷ ಪೂರ್ತಿ ಕೆಲಸ ಮಾಡ್ಬೇಕು, ಒಂದಿನೂ ರಜೆ ಇರೋದಿಲ್ಲ. ಅವತ್ತ ದುಡ್ಡು ಬೇಕು ಅಂತೇಳಿ ಅಂತ ಕೆಲಸ ಶುರು ಮಾಡಿದ್ವಿ. ಇವತ್ತು ದುಡ್ಡಿದೆ, ಕೆಲಸ ಮಾಡಕ್ ಜನಗಳು ಸಿಗ್ತಾ ಇಲ್ಲ. ಸಾಕಷ್ಟು ದುಡ್ಡಿದೆ, ಕೆಲಸ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ನಮ್ ಕೈಯಲ್ಲಿ ಆಗ ಶಕ್ತಿನೂ ಇಲ್ಲ, ಎಲ್ಲಿವರೆಗೂ ಸಾಧ್ಯ. ಈಗ ಏಕೆಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹಿತ ಕಾಂಪಿಟೇಷನ್ ಇದೆ. ಹಾಲಿನ ವ್ಯಾಪಾರ ಕಷ್ಟ, ಬೆಳಿಗ್ಗೆ ಮಾರ್ನಿಂಗ್ ಬೇಗ ಹೇಳ್ಬೇಕು, ನೈಟ್ ಮಲಗೋದು. ನಾ ಬೆಳಿಗ್ಗೆ 5 ಗಂಟೆಯಿಂದ ಶುರುವಾದ್ರೆ ಮುಗಿಯತ್ತೆ 10 ಗಂಟೆ. ನೈಟ್ ಅಷ್ಟೇ, ನೈಟ್ 6 ಗಂಟೆಯಿಂದ ಶುರುವಾದ್ರೆ 10 ಗಂಟೆ ಮುಗಿಯುತ್ತೆ. ಮನೆಗೆ ಬಂದು ಮಲಗತ್ತಿಗೆ 12 ಗಂಟೆ, ಮತ್ತೆ 5:30. ದಿನಕ್ಕೆ 5-6 ಗಂಟೆ ನಿದ್ದೆ ಮಾಡೋದು. ಹಾಗಾಗಿ ಒಂದ್ ಸ್ವಲ್ಪ ಮಾನಸಿಕವಾಗಿ ಒಂದ್ ಸ್ವಲ್ಪ ಎಲ್ಲ ಇದೆ. ಜೊತೆಗೆ ಪಶು ಆಹಾರದ ವ್ಯಾಪಾರ ಕೂಡ ಮಾಡ್ತಿರಲ್ವಾ? ಹೌದು ಸರ್. ನಮ್ಮ ರೈತರಿಗೆ ಹಾಲು ಉತ್ಪಾದನೆ ಆಗ್ಬೇಕು ಅಂದ್ರೆ ಪಶು ಆಹಾರ ಬೇಕೇ ಬೇಕು. ಹಾಗಾಗಿ ಪಶು ಆಹಾರ ಮುಂಚೆ ಎಲ್ಲ ನಾವು ಬೇರೆ ಕಡೆ ಖರೀದಿ ಮಾಡ್ತಿದ್ವಿ. ಅವ್ರು ಕರೆಕ್ಟ್ ಒಂದು ಸರಿಯಾದ ವ್ಯವಸ್ಥೆ ಮತ್ತೆ ಬೆಲೆಗಳು ಸಿಗ್ತಾ ಇರಲಿಲ್ಲ. ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತು, ಆ ಪ್ರಮಾಣದ ಅವ್ರು ಕೊಡ್ತಾ ಇರಲಿಲ್ಲ. ಜನಗಳೆಲ್ಲ ಬೈಯೋರು, ಹಾಲು ತಗಂತ ನಮ್ಗೆ ಫೀಡ್ಸ್ ಕೊಡ್ತಾ ಇಲ್ಲ ಅಂತ. ಒಬ್ರಿಗೆ ಕೊಟ್ಟು ಒಬ್ರು ಬಿಟ್ರೆ ಅವ್ರು ಜಗಳ ಮಾಡೋರು. ಆ ಉದ್ದೇಶದಿಂದ ಪಶು ಆಹಾರ ಶುರು ಮಾಡಿದ್ವಿ. ಪಶು ಆಹಾರ ಇವತ್ತು ಅದು ಒಂದು ನಮಗೊಂದು ಹಾಲಿನಷ್ಟೇ ದೊಡ್ಡದಾಗಿ ಒಂದು ಉದ್ಯಮ ಆಗಿ ಬೆಳೆದಿದೆ ಸರ್. ನಮ್ಮನ್ನ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಅಂತ ಈ ಭಾಗದಲ್ಲಿ ಡೀಲರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಮಾಡಿದ್ದಾರೆ. ಅದು ದೊಡ್ಡ ಪ್ರಮಾಣದಲ್ಲೇ ನಡೀತಾ ಇದೆ. ಅದರಿಂದಲೂ ಕೂಡ ಅನುಕೂಲ ಆಗ್ತಾ ಇದೆ ಅಲ್ವಾ? ಹೌದು ಸರ್, ಅನುಕೂಲ ಆಗ್ತಾ ಇದೆ. ಏನ್ ಹಾಲಿನ ವ್ಯಾಪಾರ, ಈಗ ಹಾಲಿಗೆ ಎಷ್ಟು ಉತ್ಪಾದನೆ ಆಗುತ್ತೋ, ಈಗ ಹಾಲು ಉತ್ಪಾದನೆ ಆದಷ್ಟೇ ಪಶುವಾರ ಆಗ್ತಲೇ ಹಾಲು ಕರೆಯೋದಕ್ಕೆ ಆಗಲ್ಲ. ಪಶುವಾರನ್ನ ಹಂಗಾಗಿ ಪಶುವಾರ ಬೇಕೇ ಬೇಕು ಸರ್. ಈಗ ಹಾಲನ್ನ ಏನ್ ಕೊಂಡ್ಕೊಳ್ತಿರಲ್ಲ, ರೈತರಿಗೆ ಎಷ್ಟು ದಿವಸಗಳಿಗೆ ಒಂದ್ಸಾರಿ ಬಟವಾಡೆ ಮಾಡ್ತೀರಿ? ಸರ್, ರೈತರಿಗೆಲ್ಲ 15 ದಿವಸ ತಿಂಗಳ ತನಕನು ಕೊಡ್ತೀವಿ. ಅವ್ರಿಗೇನ ರೈತರುಗಳಿಗೆ ಬಿತ್ತನೆ ಬೀಜ ಗೊಬ್ಬರ ಇನ್ನೊಂದು ಅಂತೇಳಿ ಅಂತ ಸಮಸ್ಯೆ ಇರುತ್ತೆ, ಅವಕ್ಕೆಲ್ಲ ಬೇಕು ಅಂದ್ರೆ ಸ್ವಲ್ಪ ಮುಂಚಿತವಾಗಿ ಅಡ್ವಾನ್ಸ್ ಅಂತೆಲ್ಲ ಕೊಟ್ಟು ಮೇಂಟೈನ್ ಮಾಡ್ತೀವಿ. ಈಗ ಪ್ರತಿಯೊಂದು ದಿವಸದ್ದು ಯಾರು ಎಷ್ಟು ಲೀಟರ್ ಹಾಕಿದ್ರು ಅಂತೇಳಿ ನೀವೇ ಲೆಕ್ಕ ತಗೋಬೇಕು ಸರ್. ನಾವೇ ಕಲೆಕ್ಷನ್ ಮಾಡೋದ್ರಿಂದ ಅವ್ರಿಗೆ ಒಂದು ಪುಸ್ತಕ ಕೊಟ್ಬಿಡ್ತೀವಿ, ಅವ್ರಿಗೆ ಎಂಟ್ರಿ ಮಾಡ್ಕೊಡ್ತೀವಿ. ಅವ್ರು ತಿಂಗಳಾದ ಕೂಡಲೇ ಆ ಬುಕ್ಸ್ ಮತ್ತೆ ರಿಟರ್ನ್ ಕಲೆಕ್ಟ್ ಮಾಡಿ ಅದನ್ನೆಲ್ಲ ನೀಟಾಗಿ ಲೆಕ್ಕ ಮಾಡಿಬಿಟ್ಟು ಅವ್ರಿಗೆ ಪೇಮೆಂಟ್ನ ಅವ್ರ ಅಕೌಂಟ್ಗಳಿಗೆ. ಮುಂಚೆ ಎಲ್ಲ ಕೈಗೆ ಬಟವಾಡೆ ಎಲ್ಲ ಕ್ಯಾಶ್ ಪೇಮೆಂಟ್ ಮಾಡ್ತಿದ್ವಿ. ಮೋದಿ ಅವ್ರು ಬಂದ ನಂತರ ಅದನ್ನ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ ಆದ್ಮೇಲೆ ಅದಕ್ಕೆ ಪೂರ್ತಿ ಎಲ್ಲ ಅಕೌಂಟ್ ತ್ರೋ ಈಗ ಎಲ್ಲ ಈಗ ಕಲೆಕ್ಷನ್ ಸಹಿತ ಅಷ್ಟೇ ಕಲೆಕ್ಷನ್ ಮಾಡಿಬಿಟ್ಟು ಪೇಮೆಂಟ್ನೆಲ್ಲ ಅವ್ರವ್ರ ಖಾತೆಗಳಿಗೆ ನಾವು ಜಮೆ ಮಾಡ್ತೀವಿ. ಈಗ ನೀವು ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡಬೇಕು ಅಂತ ಆಲೋಚನೆ ಇದೆ ಸರ್? ಹಾಲಿನ ವ್ಯಾಪಾರ ಮಾಡ್ತಾ ಇದೀವಿ, ಈಗ ಫೀಡ್ಸ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಫೀಡ್ಸ್ ಅಂಗಡಿ ನಮ್ದೇ ಒಂದ ಬೇಲೂರು, ಹಳೇಬೀಡು, ಅಗ್ರೆ ಒಂದ್ 3 ಕಡೆ ಒಂದ್ 4 ಅಂಗಡಿಗಳು ಕೌಂಟರ್ಗಳು ಮಾಡಿದೀವಿ. ನಮ್ಮ ಕೌಂಟರ್ಗಳಿಗೆ ಒಂದ 5 ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ. ನಮ್ ಜೊತೆಗೆ ಒಂದ್ 3 ಜನ, ಒಂದ್ 7-8 ಜನ, ಒಂದ್ 10 ಜನ ಕೆಲಸ ಮಾಡ್ತಾ ಇದಾರೆ. ಫೀಡ್ಸ್ ಜೊತೆಗೆ ಒಂದ್ ಸ್ವಲ್ಪ ರೈಸ್ ಮಾರ್ತೀವಿ, ಆಯಿಲ್ ಡಿಸ್ಟ್ರಿಬ್ಯೂಷನ್. ಏಕೆಂದ್ರೆ ಅದಕ್ಕೆ ಅಟ್ಯಾಚ್ ಆಗಿ ಏನು ಇದ್ರಲ್ಲಿ ಇವತ್ತಿನ ಇದ್ರಲ್ಲಿ ಕಾಂಪಿಟೇಷನ್ ಇದ್ರಲ್ಲಿ ವರ್ಕೌಟ್ ಆಗೋದಿಲ್ಲ. ಹುಡುಗರಿಗೆ ಸಂಬಳ ಕೊಡ್ಬೇಕು, ಬಿಲ್ಡಿಂಗ್ ಬಾಡಿಗೆ ಎಲ್ಲ ತುಂಬಾ ಜಾಸ್ತಿ ಇದಾವೆ. ಹಂಗಾಗಿ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಎಲ್ಲ ಹಾಕೊಂಡು ಜಮೀನ ಕೆಲಸ ಮಾಡಕ್ಕಲ್ಲ ಸರ್. ಹಂಗಾಗಿ ಇದನ್ನೇ ಒಂದು ಉದ್ಯಮ ಆಗಿ ಫೀಡ್ಸ್ ಜೊತೆ ಸ್ಟೋರ್ ಟೈಪ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ.